ಸ್ಥೂಲ ಉಪಾಧಿ, ಸೂಕ್ಷ್ಮ ಉಪಾಧಿ, ಕಾರಣ ಉಪಾಧಿ. ಅದಕ್ಕೆ ತಕ್ಕಂತೆ ಶರೀರದ ಹೆಸರುಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಯಾವಾಗ ಪಂಚಕೋಶಾದಿ ಯೋಗೇನ ತತ್ ತನ್ಮಯ ಸ್ಥಿತ, ತನ್ಮಯ ಇವ ಸ್ಥಿತ, ಚೈತನ್ಯವು ಪ್ರತಿಭೆ ಅಜ್ಞಾನದಲ್ಲಿ ಪ್ರತಿಬಿಂಬಿತವಾದಾಗ ಇವೆಲ್ಲವೂ ಕೂಡ ಇವೆಲ್ಲವೂ ತಾವೇ ಚೇತನ ಅನ್ನುವ ಭಾವವನ್ನು ಪಡಿತಾವೆ. ಆ ಚೇತನ ಎಷ್ಟಿರ್ತದೆ, ಇದರಷ್ಟೇ ಸ್ಪಷ್ಟವಾಗಿರುತ್ತದೆ. ಆದರೆ ಅದು ಪ್ರತಿಬಿಂಬ ಮಾತ್ರ. ಕನ್ನಡಿಯಲ್ಲಿಯ ನನ್ನ ಪ್ರತಿಬಿಂಬವು ನನ್ನ ಹಾಗೆ ಇರ್ತದೆ, ಅದು ಅಪ್ಪಿ ತಪ್ಪಿ ಕೂಡ ಯಾರ್ದು ಅಂತ ನಾವು ಅಂದ್ಲಿಕ್ಕೆ ಹೋಗೋದ್ರ ನಂದೇ ಅಂತ ಹೇಳ್ತೇನೆ. ಆದ್ರೂ ಅದು ನಾವಲ್ಲ. ಹಾಗೆ ಚೈತನ್ಯದ ಪ್ರತಿಬಿಂಬದಿಂದಾಗಿ ಇದು ಸ್ಥೂಲ ಶರೀರ ಏನು ಭಾರಿ ಸತ್ಯಾಂತ ತೋರ್ತದೆ. ಎಲ್ಲಾ ಶರೀರಗಳು ಸತ್ಯಾಂತ ತೋರ್ತವೆ, ವಾಸ್ತವಿಕವಾಗಿ ಇವೆಲ್ಲ ಪ್ರತಿಬಿಂಬಿತ. ಹೇಳ್ತಾರೆ ಶುದ್ಧ ಆತ್ಮ ನೀಲ ವಸ್ತ್ರಾದಿ. ಶುದ್ಧ ಆತ್ಮ ಏನೋ ನೀಲ ವಸ್ತ್ರಾದಿ ಯೋಗೇನ ಸ್ಫಟಿಕೋ ಯಥ. ಯಾವ ಪ್ರಕಾರ ಆ ಸ್ಫಟಿಕ ಅನ್ನುವಂಥದ್ದು ನೀಲಿ ಬಣ್ಣದ ಬಟ್ಟೆಗಳ ಮಧ್ಯದಲ್ಲಿ ನೀಲಿ ಆಗಿರ್ತದೆ, ಕೆಂಪು ಬಟ್ಟೆಯ ಮಧ್ಯದಲ್ಲಿ ಕೆಂಪಾಗಿರ್ತದೆ. ಹಾಗೆ ಇವು ಚೈತನ್ಯ, ಈ ಚೈತನ್ಯವೇ ಅನ್ನ ಅನ್ನ ಅನ್ನಮಯ ಕೋಶವು ಚೈತನ್ಯವೇ ಅಂತ ಅನಿಸಿಬಿಡ್ತದೆ. ಇಲ್ಲ ಇಲ್ಲ, ಸಾಮೀಪ್ಯದಲ್ಲಿ ಇವೆಲ್ಲವೂ ಚೇತನ ಪಡೆದಿದ್ದಾವಷ್ಟೇ ವಿನಃ ಇದಕ್ಕೆ ಯಾವ ಚೈತನ್ಯವೂ ಇಲ್ಲ. ಹೀಗೆ ಶಬ್ದ ಏನಾಗ್ತದೆ, ಹೀಗೆ ಐದು ಕೋಶಗಳ ಒಳಗೆ ಸಿಲುಕಿಕೊಂಡಿರುವ ಆತ್ಮನನ್ನ ಬೇರ್ಪಡಿಸಬೇಕು. ಯಥಾ ತಂಡುಲಂ, ಆ ಎರಡು ಕೋಶಗಳ ಒಳಗೆ ಅಕ್ಕಿಯು ಹೇಗೆ ಸಿಕ್ಕಾಕೊಂಡಿದೆ, ಹಾಗೆ ಆ ಕೋಶಗಳಿಂದ ಅಕ್ಕಿಯನ್ನ ಬಿಡುಗಡೆ ನಾವು ಮಾಡ್ತೀವಿ. ಹೇಗೆ ಮಾಡ್ತೀವಿ, ಕುಟ್ಟಿ ಕುಟ್ಟಿ ಮಾಡ್ತೀವಿ. ಹಾಗೆ ಇಲ್ಲಿ ಕುಟ್ರಿ, ಯಾರನ್ನ ಕುಟ್ಬೇಕು, ಯಾರು ಕುಟ್ಬೇಕು, ರುಚಿಯ ತಂಡುಲಂ ಯಥ. ಹೇಗೆ ಅಂತಂದ್ರೆ ಅದರೆ ಯುಕ್ತಿ ಅವಘಾತ, ಯುಕ್ತಿಯಿಂದ ಕುಟ್ಟಬೇಕು ಇದನ್ನ. ಲಾಜಿಕ್ ಅಂಡ್ ದೆನ್ ನ್ಯಾಯ ಅಂಡ್ ದೆನ್ ಸಾರ್ವತ್ರಿಕ ಅನುಭವ. ಸಾಮಾನ್ಯ ಅನುಭವ ಅಂತೇನಿದ್ರು ಆ ಸಾಮಾನ್ಯ ಅನುಭವದ ಆಧಾರದ ಮೇಲೆ ಬುದ್ಧಿಯ ಸೊಕ್ಕು ಚಿಗರದಂತೆ, ದಾರಿ ತಪ್ಪದಂತೆ ನ್ಯಾಯ, ಬುದ್ಧಿಯ ಸೊಕ್ಕು ಚಿಗರದಂತೆ ತರ್ಕ, ಸಾರ್ವತ್ರಿಕ ಅನುಭವ. ಈ ಮೂರನ್ನು ಬೆರೆಸಿ ಇಲ್ಲಿ ನಾವು ಜಿಜ್ಞಾಸವನ್ನು ಮಾಡಬೇಕು. ಅದಕ್ಕೆ ಶಬ್ದ ಕೊಟ್ಟಿದ್ರು ಯುಕ್ತಿ ಅವಘಾತ. ನಾವು ಯುಕ್ತಿಯಿಂದ ನಾವು ಅದರ ಮೇಲೆ ಆಘಾತವನ್ನು ಮಾಡಬೇಕು. ಏನು ಯುಕ್ತಿ ಅದ ಇಲ್ಲಿ, ಇದಕ್ಕೆ ಅನ್ವಯ ವ್ಯತಿರೇಕ ಯುಕ್ತಿ ಅಂತ ಕರೀತಾರೆ. ಇಲ್ಲಿ ನಾವು ಅನುಸರಿಸುವ ಉಪಾಯ ಏನು ಅಂದ್ರೆ ಅನ್ವಯ ವ್ಯತಿರೇಕ. ಅಲ್ಲಿ ಗೇಟ್ ಹತ್ರ ಕೇಳ್ತಾರೆ, ಸವಿತಾ ಮೇಡಮ್ ಇದಾರೇನ್ರಿ, ಈಗ ಇವರು ಸವಿತಾ ಮೇಡಮ್ ಅನ್ಕೊಂಡು ಬರ್ತಾರೆ, ಒಳಗಿದ್ದಾರೆ ಒಳಗಿದ್ದಾರೆ ಒಳಗಿದ್ದಾರೆ, ಎಷ್ಟೊತ್ತು ಒಳಗೆ ಹೋಗ್ಬೇಕು, ಸೀದಾ ಒಳಗೆ ಹೋಗ್ಬಿಟ್ರಾಯ್ತು ಅಂತೇಳಿ ಅಲ್ಲಿ ಸೀದಾ ಒಳಗು. ಅಲ್ಲಿ ಹೋಗಿ ಕೇಳ್ತಾರೆ, ಕೇಳಿದಾಗ ಅಲ್ಲಿ ಇದ್ದಿದ್ದಿಲ್ಲ, ಎಲ್ಲಿ ಹೋಗ್ಯಾರ, ಹೊರಗೆ ಹೋಗ್ಯಾರ ನೋಡ್ರಿ. ಎನ್ನುವರಪ್ಪನ. ಅಂದ್ರೆ ಒಂದು ಕಡೆ ಇದ್ದಾಗ ಇನ್ನೊಂದು ಕಡೆ ಇರೋದಿಲ್ಲ ಅಂತ. ಹಾಗೆ ಈ ಕೋಶಗಳಲ್ಲಿ ನಮಗೆ ಪಾತ್ರ ವಹಿಸ್ತಾ ಇರ್ತೇವೆ ನಾವು. ಹೇಗೆ ಪಾತ್ರ ವಹಿಸ್ತೇವೆ ಅಂತಂದ್ರೆ, ಸ್ಥೂಲ ಶರೀರ. ಹಾಗಾದ್ರೆ ನಾನು ಸ್ಥೂಲ ಶರೀರನೋ? ಶಾಶ್ವತವಾದ ನೂರು ಕಾಲದಲ್ಲಿಯೂ ಕೂಡ ನಾನು ಸ್ಥೂಲ ಶರೀರವೋ ಅಂತ ಪ್ರಶ್ನಿಸಿದಾಗ, ನಾನು ಕೆಲವು ಸಲ ಸ್ಥೂಲ ಶರೀರ ಬಿಟ್ಟು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಡ್ತೀನಿ, ನಾನು ನನ್ನದೇ ಅಂತ ಮನೋಲೋಕದಲ್ಲಿ ಇರ್ತೇನೆ. ಅದು ಯಾವ ಶರೀರದು ಅಂದ್ರೆ, ಸ್ಥೂಲ ಶರೀರವನ್ನು ಬಿಟ್ಟು ನಾನು ಸೂಕ್ಷ್ಮ ಶರೀರಕ್ಕೆ ಬಂದಿದ್ದೀನಿ. ಅಂದಮೇಲೆ ಸ್ಥೂಲ ಶರೀರ ಅನ್ನುವಂತಹದ್ದು ದೃಶ್ಯವಾಯಿತು. ಯಾಕೆ ದೃಶ್ಯವಾಯಿತು ಅಂದ್ರೆ, ನಾನು ವ್ಯತಿರೇಕ ಮಾಡಿದೆ, ಅದರ ಕೆಡಿಸಿದೆ. ಆ ಸ್ಥೂಲ ಶರೀರದಲ್ಲಿ ನಾನು ಅನ್ನುವ ಭಾವ ಏನು ಮೂಡಿತ್ತು, ಆ ಸ್ಥೂಲ ಶರೀರದಲ್ಲಿ ಮೂಡಿದಂತಹ ನಾನು ಅನ್ನೋ ಭಾವವನ್ನ ಕೆಡಿಸಿದೆ, ವಿವೇಕದಿಂದ ಕೆಡಿಸಿದೆ. ಈಗ ನಾನು ಸ್ಥೂಲ ಶರೀರದಲ್ಲಿ ಇಲ್ಲ. ಸ್ಥೂಲ ಶರೀರ ಇದು ಒಂದು ಎಕ್ಸ್ ಶರೀರ. ಈಗ ಅದು ನಾನಿಗಿದ್ದದ್ದು ಸುಖಿ ದುಃಖಿ ಸೂಕ್ಷ್ಮ ಶರೀರದಿತ್ತು. ಈ ಶರೀರವನ್ನು ಕೆಡಿಸ್ತೇನೆ ನಾನು, ಆವಾಗ ನಾನು ಗಾಢ ನಿದ್ರೆಯಲ್ಲಿ ಪ್ರವೇಶವಾಗ್ತೇನೆ. ಆವಾಗ ಏನಾಗ್ಬಿಟ್ಟೆ, ಈಗ ಅದನ್ನು ಕೂಡ ನಾನು ವ್ಯತಿರೇಕ ಮಾಡದೆ ನಾನು ಎಲ್ಲಿ ಹೋಗಿ ನಿಲ್ತೇನೆ ಅದಕ್ಕೆ ಅನ್ವಯ ಅಂತ ಕರೀತಾರೆ. ಸ್ಥೂಲ ಶರೀರವನ್ನು ವ್ಯತಿರೇಕ ಮಾಡಿ ಸೂಕ್ಷ್ಮದಲ್ಲಿ ನಿಲ್ತೇನೆ, ಸೂಕ್ಷ್ಮವನ್ನು ವ್ಯತಿರೇಕ ಮಾಡಿ ನಾನು ಕಾರಣದಲ್ಲಿ ನಿಲ್ತೇನೆ. ಹೀಗೆ ಈ ಮೂರೂ ಉಪಾಧಿಗಳಲ್ಲಿ ನಾನು ಯಾತಾಯಾತ ಮಾಡ್ತಾ ಇರ್ತೇನೆ. ಅಂದ್ರೆ ಯಾತಾಯಾತ ಅಂದ್ರೆ ಪ್ರವಾಸ ಮಾಡ್ತಾ ಇರ್ತೇನೆ. ಒಂದೊಂದು ಉಪಾಧಿಯಿಂದ ಒಂದೊಂದು ಉಪಾಧಿಗೆ ನಾನು ಯಾತ್ರೆ ಮಾಡ್ತಾ ಇದ್ದಾಗೂ ನನಗೆ ಒಂದೊಂದು ಕ್ಷೇತ್ರದ ಅನುಭವ ಬರ್ತದೆ. ನನಗೆ ಆ ಕ್ಷೇತ್ರವನ್ನು ನಾವು ಜಾಗೃತ ಸ್ವಪ್ನ ಸುಶುದ್ಧಿ ಅಥವಾ ಗಾಢ ನಿದ್ರೆ ಅಂತ ಇಷ್ಟೇ ಇದೆ ಇರ್ಬೋದು. ಈಗ ಹಚ್ಚಿ ತಲೆ ಕಸೋಕ್ ಹೋಗ್ಬೇಡ. ಹೀಗೆ ಶುದ್ಧಂ ಆತ್ಮಾನಂ ಅಂತರಂ ಅತ್ಯಂತ ಒಳಗಿರುವಂತಹ ಶುದ್ಧಂ ಆತ್ಮಾನಂ ವಿವಿಚ್ಯಾತ ಈ ಕೋಶಗಳಿಂದ ಬಿಡುಗಡೆಯನ್ನು ಮಾಡಿಕೊ. ಒಂದ್ಸಲ ಆತ್ಮನ ಈ ಕೋಶಗಳಿಂದ ಬಿಡುಗಡೆ, ವಿವೇಕದಿಂದ ಬಿಡುಗಡೆ ಆಗ್ಬೇಕಾಗಿದೆ. ಕ್ಯಾಬಿನ್ ಸಿಪ್ಪೆ ಸುಳಿದಂಗ ಅಲ್ಲ, ಕ್ಯಾಬಿನ್ ಸೊಪ್ಪೆ ಸುಳಿದಿಲ್ಲ, ಹಂಗೇನು ಸುಳಿದು ಬರಂಗಿಲ್ಲ. ಇದೇ ಅನ್ನಂಗ ಕೋಶ ಮತ್ತೆ ಪೊರೆ ತೆಗೆಯಪ್ಪ ಇದನ್ನ ಇಲ್ಲ, ಹಾಗೆಲ್ಲ ಮಾಡಿ ಬರಂಗಿಲ್ಲ. ಅದು ವಿಚಾರದಿಂದ, ವಿಚಾರ ಕರ್ತವ್ಯ ಆಚಾರ್ಯ. ವಿವಿಚ್ಯ ತಂಡುಲಂ ಯಥಾ ಸದಾ ಸರ್ವಗತೋಪ್ಯಾತ್ಮಾ ನ ಸರ್ವತ್ರಾವಭಾಸತೆ. ಬುದ್ಧಾವೇವಾವಭಾಸೇತ ಸ್ವಚ್ಛೇಷು ಪ್ರತಿಬಿಂಬವತ್. ವೆರಿ ಬ್ಯೂಟಿಫುಲ್. ಏನಂತಾರೆ, ಇದಾಗಿದೆ ನಿನ್ನೆ ಆಗಿದೆ ಇದು ಭಗವಂತ ಆಗಿದೆ. ನಿನ್ನೆ ಭಗವಂತ ಎಲ್ಲಿದ್ದಾನೆ, ನಮ್ಮ ಈ ಆತ್ಮತತ್ವ ಎಲ್ಲಿದೆ ಇದು? ಅವಾಗ ಹೇಳ್ತಾರೆ ಸರ್ವಗತಃ, ಸದಾ ಸರ್ವಗತಃ, ಕಾಲಾತೀತವಾಗಿ ಸದಾ, ದೇಶಾತೀತವಾಗಿ ಸರ್ವಗತಃ. ಸ್ಪೇಸ್ ಲಿಮಿಟೇಷನ್ ಇಲ್ಲ, ಅದಕ್ಕೆ ಟೈಮ್ ಲಿಮಿಟೇಷನ್ ಇಲ್ಲ. ಈ ಟೈಮ್ ಅಂಡ್ ಸ್ಪೇಸ್ ಎರಡೂ ಕಾನ್ಸೆಪ್ಟ್ ಇಂದ ಹೊರಗೆ ಬಂದ್ಬಿಟ್ಟಿದೆ ಆತ್ಮ ಅನ್ನುವುದು ನಿನಗೆ ಯಾವಾಗ ಸ್ಪಷ್ಟವಾಗ್ತದೆ ಆವಾಗ ಈ ಸಂದೇಹ ಬರ್ತದೆ. ಏನು ಅಂದ್ರೆ, ಆತ್ಮನು ದೇಶ ಕಾಲವನ್ನ ಮೀರಿ ಪ್ರಾಪ್ತಿಗೂ ಲಭ್ಯ ಇದ್ದದ್ದೇ ಆದರೆ ನಮಗೆ ಎಲ್ಲೆಲ್ಲಿಯೂ ಲಭ್ಯ ಇದ್ದಾನೆ ಅಂತ ಕಾಣಿಸ್ತಾ ಇಲ್ಲ. ಇದ್ದಾನೆ ಇರೋ ದೇವರು ಅಂತ ಕೇಳ, ಗಾಡಿ ತೊಗೊಂಡಿದ್ದಾನೆ, ಗಿಡ ತೊಗೊಂಡಿದ್ದಾನೆ ಅಂತ ಏನಪ್ಪರಿ ಇದ್ದಾನ ಅಂತ ಇದ್ದಾನ ಹೆಂಗೆ? ನಿನ್ನ ಮನಸ್ಸು ಬುದ್ಧಿಗಳು ತಿಳಿಯಾಗಬೇಕು, ನಿನ್ನ ಅಂತಃಕರಣವು ಶುದ್ಧವಾಗಬೇಕು, ಮಲರಹಿತವಾಗಬೇಕು. ಆವಾಗ ನಿನಗೆ ಗೊತ್ತಾಗ್ತದೆ. ಹೇಗಪ್ಪ ಅಂದ್ರೆ ಉದಾಹರಣೆ ಹೇಳ್ತಾರೆ, ನಾವು ಕೂತ್ಕೊಂಡೇವಿ, ನಾಲ್ಕು ಗೋಡೆಗಳಲ್ಲಿಯೂ ನಮ್ಮ ಪ್ರತಿಬಿಂಬ ಇದೆ. ಆದ್ರೆ ಆ ಗೋಡೆಗೆ ನಮ್ಮನ್ನ ಪ್ರತಿಫಲಿಸುವಂತಹ ಮಾಧ್ಯಮ ಆ ಗೋಡೆ ಅಷ್ಟು ಶಕ್ತಿಯನ್ನು ಹೊಂದಿಲ್ಲ. ಆದರೆ ಅಲ್ಲಿರುವ ಕನ್ನಡಿಯೊಳಗೆ ನನ್ನ ಶರೀರ ಕಾಣಿಸ್ತದೆ. ಅಲ್ಲಿ ಯಾಕೆ ಕಾಣುತ್ತದೆ ಪ್ರತಿಬಿಂಬ? ಇನ್ನು ಹುಡುಗರಿಗೆ ಯಾಕೆ ಕಾಣೋದಿಲ್ಲ ಅಲ್ಲಿ? ಕಾರಣ ಏನು? ಅವು ಪ್ರತಿಫಲಿಸ್ತಾ ಇಲ್ಲ. ಇಲ್ಲ, ಅಲ್ಲಿ ಪ್ರತಿಬಿಂಬ ಇದೆ, ಅಲ್ಲಿ ಪ್ರತಿಫಲಿಸ್ತಾ ಇಲ್ಲ ಅಂತಲ್ಲ, ಇದೆ. ಆದ್ರೆ ಈ ಕನ್ನಡಿಯಷ್ಟು ಅದಷ್ಟು ಸ್ವಚ್ಛ ಇಲ್ಲ. ಅದನ್ನು ತಿಕ್ಕಿ ತಿಕ್ಕಿ ತಿಕ್ಕಿ ತಿಕ್ಕಿ ತಿಕ್ಕಿ ಸ್ಮೂತ್ ಮಾಡಿದಾಗ ಇಲ್ಲಿ ಹಾಗೆ ಕಾಣ್ತೋ, ಹಾಗೆ ಅಲ್ಲಿಯೂ ಕಾಣ, ಇಲ್ಲಿಯೂ ಕಾಣ, ಎಲ್ಲೆಲ್ಲಿಯೂ ಕಾಣ, ಎಲ್ಲೆಲ್ಲಿಯೂ ಇದ್ದಾಗಿಯೂ ಭಗವಂತ ಎಲ್ಲ ಕಡೆಗೂ ಕಾಣೋದಿಲ್ಲ. ಹೌದಪ್ಪ, ಕಾಣೋದಿಲ್ಲ. ಅದು ಬುದ್ಧವು ಏವ ಅವಭಾಸೇತ, ಶುದ್ಧ ಅಂತಃಕರಣದ ಮಾತ್ರ ಸ್ಪಷ್ಟವಾಗ್ತದೆ. ಒಂದು ತಿಳುವಳಿಕೆಗಾಗಿ ಹೇಳ್ತೀನಿ, ಯಾವುದೇ ನಾಮರೂಪದ ಅರಿವು ನಮ್ಮಲ್ಲಿ ಮೂಡಬೇಕಾದ್ರೆ ಈ ಹೂವನ್ನು ನಾನು ಅರಿತೆನು ಅಂತ ಹೇಳಬೇಕಾದ್ರೆ ಆ ಅರಿವು ಎಲ್ಲಿ ಮೂಡಿರ್ತದೆ? ಈ ಹೂವನ್ನು ನಾನು ಅರಿತೆನು ಬುದ್ಧಿಯಲ್ಲಿ ಅಂತಃಕರಣದಲ್ಲಿ ಮೂಡಿ. ಅರಿವು ಮೂಡೋ ಜಾಗ ಯಾವುದಾದ್ರೆ ಅಂತಃಕರಣ. ನಮ್ಮ ಆತ್ಮನ ಅರಿವು ಮೂಡೋ ಜಾಗ ಯಾವುದು? ಅದು ಅಂತಃಕರಣವೇ. ಗೊತ್ತಾಗ್ತಾನೆ, ಏನ್ ಗೊತ್ತಾಗ್ತಾನ? ಆತ್ಮನ ಒಂದು ಘಟಪಟ ಮಠ ಇದ್ದಂಗ ಅವೆಲ್ಲ ಹೆಂಗ ತಿಳ್ತಾವ ಹಂಗ ಆತ್ಮನ ಇದೆ ತಿಳ್ತಾವ. ಇಲ್ಲ, ಒಂದು ಕಡೆ ಆತ್ಮನು ಒಂದು ವಸ್ತು ಒಂದು ಪದಾರ್ಥ ಅಲ್ಲ ಅಂತ ಹೇಳ್ತೀವಿ, ಇನ್ನೊಂದು ಕಡೆಗೆ ಅದೇ ಆತ್ಮ ಅಂತಃಕರಣದಲ್ಲಿ ಒಡಮೂಡುತ್ತದೆ ಅಂತ ಹೇಳ್ತೀವಿ. ನಾವು ಎರಡನ್ನೂ ಹೇಗೆ ರಿಕನ್ಸೈಲ್ ಮಾಡ್ಕೊಂಡ? ವ್ಯಾವಹಾರಿಕ ವಸ್ತುವಿನ ಜ್ಞಾನ ಅಂತಃಕರಣದಲ್ಲಿ ಆಗಿದ್ದರೂ ಕೂಡ ಅದು ಖಂಡ ಜ್ಞಾನ. ಖಂಡ ಜ್ಞಾನ ಅಂದ್ರೆ ಸಬ್ಜೆಕ್ಟ್ ಟು ಲಿಮಿಟೇಷನ್, ಎನಿ ಟೈಪ್ ಆಫ್ ಲಿಮಿಟೇಷನ್, ಲಿಮಿಟೇಷನ್ ಆಫ್ ಫಾರ್ಮ್, ಲಿಮಿಟೇಷನ್ ಆಫ್ ಟೈಮ್, ಲಿಮಿಟೇಷನ್ ಆಫ್ ಸ್ಪೇಸ್, ಪರಿಮಿತಿಗೆ ಒಳಪಟ್ಟೆ ಜ್ಞಾನ ಆಗ್ತದೆ ಕೋಲು. ಈ ಕೋಲಿನ ಜ್ಞಾನ ಅಂತಃಕರಣದಲ್ಲೇ ಆಗ್ತದೆ. ಆದ್ರೆ ಹೇಗಾಗ್ತದೆ? ಪರಿಮಿತಿಗೆ ಒಳಪಟ್ಟೆ ಆಗ್ತದೆ. ಯಾಕೆ? ಈ ವಸ್ತುವಿನ ಅಥವಾ ಈ ವೃತ್ತಿಯ ಸಹಜವಾದ ಲಕ್ಷಣವೇ ಸೀಮಿತ. ನೌ ಡೋಂಟ್ ಆರ್ಗ್ಯೂ ವಿತ್ ಮೀ, ಇದು ಸೀಮಿತ. ಹೀಗಾಗಿ ಸೀಮಿತವಾಗಿ ನಮಗೆ ಅದು ಆ ವೃತ್ತಿ ಲಭ್ಯ ಇತ್ತು. ಅದನ್ನ ಖಂಡ ವೃತ್ತಿ ಅಂತ ಕರೀತಾರೆ, ಖಂಡ ವೃತ್ತಿ. ಈಗ ಆತ್ಮನ ಒಳಗೆ ತುಂಬಿಕೊಂಡಿದ್ದಾನೆ, ಆತ್ಮನೇ ಇದ್ದಾನೆ ಅಂತ ನಾವೇನು ಈಗ ಹೇಳ್ತಾ ಇದ್ದೀವಿ ಎರಡು ಶ್ಲೋಕದಿಂದ? ಈ ಆತ್ಮ ಇದು ತನ್ನ ಸಹಜತೆಯಲ್ಲಿ ಅಖಂಡವೇ. ಹೀಗಾಗಿ ಅಂತಃಕರಣದಲ್ಲೇ ಮೂಡಿದ್ದರೂ ಕೂಡ ಇದನ್ನ ಅಖಂಡಾಕಾರ ವೃತ್ತಿ ಅಂತ ಕರೀತಾರೆ. ಸುಮ್ಮನೆ ನೋಟ್ ಮಾಡ್ಕೊಳ್ಳಿ, ಮುಂದೆ ನೈಷ್ಕರ್ಮ ಸಿದ್ಧಿಯೊಳಗೆ ಇದಕ್ಕೆ ಸಿಗ್ತದೆ. ಅಖಂಡಾಕಾರ ವೃತ್ತಿ. ಆನೆ ಪದಾರ್ಥಗಳು ಇವು ಖಂಡ ಆಕಾರವು ಆತ್ಮ, ಅದು ಆತ್ಮ ಸ್ಪಷ್ಟವಾಗಿ ಬಿಟ್ರೆ ಅದು ಮತ್ತೆ ಹೋಯಿತು ಅನ್ನೋದಿಲ್ಲ. ಆನೆ ಸ್ಪಷ್ಟವಾಯಿತು ಹೋಗ್ಬಿಡ್ತು, ಹೂವು ಸ್ಪಷ್ಟವಾಯಿತು ಹೋಗ್ಬಿಡ್ತು, ಪ್ರಾಣಿ ಪಕ್ಷಿಗಳು ವನಸ್ಪತಿಗಳು ಸ್ಪಷ್ಟವಾಗಿ ಹೋಗ್ಬಿಟ್ಟು, ಅಕ್ಕ ಚಿಕ್ಕಪ್ಪ ಅಣ್ಣ ತಮ್ಮ ಎಲ್ಲ ಸ್ಪಷ್ಟ ತಿಳಿದು ಆದ್ರೆ ಹೋಗ್ಬಿಡ್ತು. ಇದು ಹೋಗೋದೇ ಇಲ್ಲ, ಏಕೆಂದ್ರೆ ಅದು ಬಂದೇ ಇಲ್ಲ. ಅದು ಬಂದಿದ್ರೆ ಹೋಗ್ತಿತ್ತು, ಅದು ಬಂದೇ ಇಲ್ಲ. ಅದೇನು ಅಲ್ಲೇ ಇದ್ದದ್ದೇ. ಹೀಗಾಗಿ ವ್ಯಾವಹಾರಿಕ ವೃತ್ತಿಗಳು ಅಂತಃಕರಣದಲ್ಲೇ ಇದ್ದವು, ಪಾರಮಾರ್ಥಿಕವಾದ ಈ ತಿಳುವಳಿಕೆಯು ಅಲ್ಲೇ ಅಂತಃಕರಣದಲ್ಲಿದ್ದರೂ ಕೂಡ ಆ ಎರಡರಲ್ಲಿ ವ್ಯತ್ಯಾಸ ಇದೆ. ಒಂದು ಅಲ್ಲೇ ಇದ್ದದ್ದು ಇದ್ದಂತೆಯೇ ಸ್ಪಷ್ಟವಾಗಿಬಿಡುತ್ತದೆ, ಇನ್ನೊಂದು ನಮಗೆ ಪ್ರಮಾಣಗಳ ಆಧಾರದಲ್ಲಿ ಲಭ್ಯವಾಗಿರುತ್ತದೆ. ಇದೋ ಆನೆ ಅಂದಾಗ ಪ್ರಮಾಣದ ಆಧಾರದಲ್ಲಿ ಆನೆ ಅನ್ನೋ ವೃತ್ತಿ ನಮಗೆ ಲಭ್ಯವಾಗಿರುತ್ತದೆ. ನೀನು ಆತ್ಮ ಅಂದಾಗ ಅದು ಆನೆ ತರ ನಮಗೆ ಲಭ್ಯವಾದ ವೃತ್ತಿ ಅಲ್ಲ, ಅದು ಅದು ಇದ್ದದ್ದೇ ತಂದುಕೊಂಡ ವೃತ್ತಿ ಅಲ್ಲ. ಕೇಳಿಸ್ಕೊತೀನಿ, ಓ ಇದು ತಂದುಕೊಂಡ ವೃತ್ತಿ, ಓಂ ನಮ ಶಿವಾಯ ತಂದುಕೊಂಡ ವೃತ್ತಿ, ಓಂ ಶ್ರೀರಾಮ ಜೈ ರಾಮ ಜೈ ಜೈ ರಾಮ್ ತಂದುಕೊಂಡ ವೃತ್ತಿ ಅಲ್ವ. ಅಹಂ ಬ್ರಹ್ಮಾಸ್ಮಿ ತಂದುಕೊಂಡದಲ್ಲ, ಇದ್ದದ್ದೇ. ಅಯಂ ಆತ್ಮ ಬ್ರಹ್ಮ ಇದ್ದದ್ದೇ. ಬುದ್ಧೌ ಏವ ಅವಭಾಸೇತ್, ಕಥಂ ಅವಭಾಸೇತ್, ಹೇಗೆ ಕಂಡು ಬರುತ್ತದೆ? ಅದಕ್ಕೆ ಉದಾಹರಣೆ ಏನಂತ, ಸ್ವಚ್ಛೇಶು ಪ್ರತಿಬಿಂಬವತ್, ಅತ್ಯಂತ ತಿಳಿಯಾದ ಸ್ವಚ್ಛವಾದ ಕನ್ನಡಿಯಲ್ಲಿ ಪ್ರತಿಬಿಂಬವು ಹೇಗೆ ಸ್ಪಷ್ಟವಾಗಿ ಕಾಣುತ್ತದೆಯೋ ಹಾಗೆ ಆತ್ಮನು ಸ್ಪಷ್ಟವಾಗುತ್ತಾನೆ, ಎಲ್ಲಿ ಅಂತಃಕರಣದಲ್ಲಿ ಸ್ಪಷ್ಟವಾಗುತ್ತಾನೆ ಅಂತ. ಮುಂದಿನ ಶ್ಲೋಕ, ದೇಹೇಂದ್ರಿಯ ಮನೋಬುದ್ಧಿ ಪ್ರಕೃತಿಭ್ಯೋ ವಿಲಕ್ಷಣ ತದ್ವೃತ್ತಿ ಸಾಕ್ಷಿಣಂ ವಿದ್ಯಾತ್ ಆತ್ಮಾನಂ ರಾಜವತ್ಸದಾ. ದೇಹೇಂದ್ರಿಯ ಮನೋಬುದ್ಧಿ ಪ್ರಕೃತಿಭ್ಯೋ ವಿಲಕ್ಷಣಂ ತದ್ವೃತ್ತಿ ಸಾಕ್ಷಿಣಂ ವಿದ್ಯಾತ್ ಆತ್ಮಾನಂ ರಾಜವತ್ಸದಾ. ಆತ್ಮಾನಂ ಆತ್ಮನನ್ನ ಸಾಕ್ಷಿಣಂ ವಿದ್ಯಾತ್, ಆತ್ಮನನ್ನ ಎಲ್ಲ ವೃತ್ತಿಗಳಿಗೂ ಸಾಕ್ಷಿ ಅಂತ ನಾವು ತಿಳಿದುಕೊಳ್ಳಬೇಕು. ಹೇಗೆಂದರೆ, ಮತ್ತೊಂದು ಉದಾಹರಣೆ ಹೇಗೆಂದರೆ, ರಾಜವತ್, ರಾಜನು ಎಲ್ಲೆಲ್ಲಿಯೂ ಇರುತ್ತಾನೆ ಆದರೆ ಸಾಕ್ಷಿಯಾಗಿರುತ್ತಾನೆ. ಅವನು ಏನನ್ನೂ ಮಾಡುವುದಿಲ್ಲ, ಅವನಿಲ್ಲದೆ ಏನೂ ಆಗುವುದಿಲ್ಲ, ಆದದ್ದೆಲ್ಲ ಅವನಿಗೆ ಸಂಬಂಧವೂ ಇಲ್ಲ. ಹೀಗೋ ಹಾಗೆ ಆತ್ಮಾನಂ ವಿದ್ಯಾ, ಆತ್ಮನ ಹಾಗೆ ತಿಳಿತಕ್ಕದ್ದು. ಸೊ ದೇಹ ಇಂದ್ರಿಯ ಮನಃ ಬುದ್ಧಿ ಪ್ರಕೃತಿಭ್ಯ ವಿಲಕ್ಷಣಂ, ಈ ಏನು ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳಿವೆಯೋ ಇವೆಲ್ಲವೂ ಕೂಡ ಜಡ, ಇವೆಲ್ಲವೂ ಜಡ. ನಾನು ಅವಾಗ ಹೇಳಿದ್ರೆ ಈಗ ಮತ್ತೆ ಹೇಳ್ತೀನಿ, ಈ ಐದು ಕೋಶಗಳು ಇವು ಜಡ, ಚೈತನ್ಯದ ಸಾನ್ನಿಧ್ಯದಲ್ಲಿ ಇವು ಚೇತನವಾದಂತೆ ತೋರಿವೆ ವಿನಃ ಇವು ತಮ್ಮ ಸಹಜತೆಯಲ್ಲಿ ಎಲ್ಲವೂ ಜಡಗಳೇ. ಇಂತಹ ಪ್ರಕೃತಿದತ್ತವಾದ ಏನು ಜಡವಾದ ಈ ಕೋಶಗಳಿವೆಯೋ ಭಿನ್ನ ಆತ್ಮ, ಹೊರತುಪಡಿಸಿ ಬೇರೆ ಇದ್ದಾನೆ. ತತ್ವಬೋಧದಲ್ಲಿ ಏನು ಶಬ್ದ ಉಪಯೋಗ ಮಾಡಿದ್ದಾರೆ? ಆತ್ಮ ಕಹ, ಹೌದು, ಪಂಚಕೋಶಾತೀತ ಅವಸ್ಥಾತ್ರಯ ಸಾಕ್ಷಿ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದ ವ್ಯತಿರಿಕ್ತ ಕೋಶಾತೀತ ವ್ಯತಿರಿಕ್ತ, ಇಲ್ಲಿ ಮೂರು ಅವಸ್ಥೆಗಳಿಗೆ ಸಾಕ್ಷಿ. ಯತ್ತಿಷ್ಟತಿ ಸ ಆತ್ಮ, ಸೇಮ್ ಥಿಂಗ್ ಇಲ್ಲಿ ಕೂಡ. ಏನು ಆತ್ಮ? ಎಲ್ಲದರಲ್ಲಿಯೂ ಇದ್ದಾನೆ, ಆದರೆ ಸಾಕ್ಷಿಯಾಗಿದ್ದಾನೆ. ಹೇಗಪ್ಪ ಅಂದ್ರೆ ರಾಜವತ್, ರಾಜನು ಎಲ್ಲ ಕ್ರಿಯಾದಿಗಳಲ್ಲಿ ಇರ್ತಾನೆ, ಹಾಗೆ ಎಲ್ಲ ಅವಸ್ಥೆಗಳಲ್ಲೂ ಇದ್ದಾನೆ, ಆದರೆ ಅವಸ್ಥೆಗಳಿಗೂ ಅವನಿಗೆ ಸಂಬಂಧನೇ ಇಲ್ಲ, ಏನು ಸಂಬಂಧ ಇಲ್ಲ, ಇದ್ದಾನೆ. ಅವನು ಇಲ್ಲದೆ ಹೋದರೆ ಇವು ಯಾವು ಲೈವ್ ಆಗುವುದೇ ಇಲ್ಲ, ಈ ಉಪಾಧಿಗಳು ಯಾವು ಜೀವತ್ವವನ್ನು ಪಡೆಯೋದೇ ಇಲ್ಲ. ಈಗಾದ್ರೂ ಜೀವತ್ವ ಪಡೆದಾವೋ? ಪಡೆದಂತೆ ಇವ ಆಸ್ ದೋ ದೇ ಆರ್ ಲೈ ಆಸ್ ದೋ. ಹಾಗೆ ಪಂಚಕೋಶ ಇವೇನು ಇವೆ, ಈ ಮೂರು ಶರೀರಗಳು ಏನಿವೆ, ಇವೆಲ್ಲವೂ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಕೃತಿಯಿಂದ ಇವು ವಿಲಕ್ಷಣ. ಆತ್ಮನನ್ನ ಬಿಟ್ಕೊಟ್ಟು ಬೇರೆ ಇವೆ, ಆತ್ಮನ ಇವುಗಳನ್ನ ಬಿಟ್ಕೊಟ್ಟು ಬೇರೆ ಇದ್ದಾನೆ. ಹೇಗಿದ್ದಾನೆ? ತದ್ವೃತ್ತಿ ಈ ಎಲ್ಲ ವೃತ್ತಿಗಳಿಗೂ ಸಾಕ್ಷಿಣಂ ವಿದ್ಯಾತೆ, ಈ ಎಲ್ಲ ವೃತ್ತಿಗಳಿಗೂ ಸಾಕ್ಷಿ ಆಗಿದ್ದಾನಷ್ಟೆ. ಸಾಕ್ಷಿ ಇದ್ದಾನೆ, ಸಾಕ್ಷಿನೂ ಇದ್ದು ಅವ ಇನ್ವಾಲ್ವ್ ಆಗ್ಬಿಟ್ಟ ಅಂತಂದ್ರೆ ಮ್ಯಾನಿಪುಲೇಟೆಡ್ ಸಾಕ್ಷಿ ಅಂತ, ಹುಟ್ಟು ಹಾಕಲ್ಪಟ್ಟ ಸಾಕ್ಷಿಯ. ಸಾಕ್ಷಿ ಇದ್ದು ಅವ ಮ್ಯಾನಿಪುಲೇಟ್ ಆಗಲಿಲ್ಲ ಅಂತಂದ್ರೆ ಅವನ ಸಾಕ್ಷಿ ಇದ್ದ ಸಾಕ್ಷಿಯನ್ನ ಸುಳ್ಳು ಮಾಡ್ತಾರೆ, ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡ್ತಾರೆ. ಇದು ನಮ್ಮ ಕೋರ್ಟ್ನೊಳಗಿನ ಸಾಕ್ಷಿಗಳು. ಆದ್ರೆ ಇಲ್ಲಿ ರಾಜ ಏನಿದ್ದಾನೆ, ಇವನು ಸದಾ ಶಬ್ದ ಹಾಕಿದ್ರು ಸದಾ ಸಾಕ್ಷಿ. ತದ್ವೃತ್ತಿ ಸಾಕ್ಷಿಣಂ ವಿದ್ಯಾತ್ ಆತ್ಮಾನಂ ರಾಜವತ್ ಸದಾ. ಸದಾ ಶಬ್ದ ನೋಡಿ, ಯಾವತ್ತಿಗೂ ರಾಜನಂತೆ ಆತ್ಮನು ಸಾಕ್ಷಿಯಾಗಿದ್ದಾನೆ. 19ನೇ ಶ್ಲೋಕ, ವ್ಯಾಪೃತೇಷು ಇಂದ್ರಿಯೇಷ್ವಾತ್ಮ ವ್ಯಾಪಾರೀ ವಾ ವಿವೇಕಿನಾಂ ದೃಶ್ಯತೆ ಪ್ರೇಷು ತಾವತ್ಸು ಧಾವನ್ನಿವ ಯಥಾ ಶಶಿ. ವ್ಯಾಪೃತೇಷು ಇಂದ್ರಿಯೇಷ್ವಾತ್ಮ ವ್ಯಾಪಾರೀ ವಾ ವಿವೇಕಿನಾಂ ದೃಶ್ಯತೆ ಪ್ರೇಷು ಧಾವತ್ಸು ಧಾವನ್ನಿವ ಯಥಾ ಶಶಿ. ವ್ಯಾಪೃತೇಷು ಇಂದ್ರಿಯೇಷು ಆತ್ಮ ಯದಾ ಪಶ್ಯಸಿ ಅವಿವೇಕಿನ ಅವಿವೇಕಿಗಳಿಗೆ, ಅವಿವೇಕಿಗಳು ತಿಳುವಳಿಕೆಯಿಂದಿದ್ದವರು ಅಜ್ಞಾನಿಗಳು, ವ್ಯಾಪೃತೇಷು ಇಂದ್ರಿಯೇಷು ಆತ್ಮ ವ್ಯಾಪಾರಿ ಇವ, ಅವನು ನೋಡ್ತಾನೆ, ಅವನು ಹೋಗ್ತಾನೆ, ಅವನು ಕೂಗ್ತಾನೆ, ಅವನು ಕೊಟ್ಟು ಬರ್ತಾ ಇದ್ದಾನೆ, ಓಡೋಡು ಬರ್ತಾ ಇದ್ದಾನೆ, ನಿಧಾನ ಬರ್ತಾ ಇದ್ದಾನೆ, ಅಂತ ನಾವೇನು ವ್ಯಾಪಾರ ವ್ಯಾಪಾರ ಅಂದ್ರೆ ವ್ಯವಹಾರದಲ್ಲಿ ಶಬ್ದಗಳನ್ನ ಉಪಯೋಗ ಮಾಡ್ತೀವಿ. ಇವಷ್ಟು ಶಬ್ದಗಳು ಹೇಗಿರ್ತಾವೆ ಅಂತಂದ್ರೆ ಇವು ಅವಿವೇಕದ ಶಬ್ದಗಳು. ಯಾರು ಹೊಡ್ತಾರ ದಡದಲ್ಲಿಯ ವೃಕ್ಷಗಳು ಓಡಿದಂತೆ ಅಲ್ಲಿ ದಿಗಂತದಲ್ಲಿ ಹಡಗು ಹೋಗ್ತಾ ಇದ್ರು ಕೂಡ ಈ ಹಡಗು ಹೇಗೆ ನಿಂತಿದೆ ಹಾಗೆ ನಿಂತುಕೊಂಡಿದೆ ನೋಡು ಅಂತ ನಾವು ಹೇಳ್ತೇವೆ. ಇದು ಕಾರವಾರದಲ್ಲಿ ಶಾಶ್ವತವಾದಂತಹ ಉದಾಹರಣೆ. ಕಾರವಾರ ಗೀತಾಜ್ಞಾನಕ್ಕೆ ಹೋದಾಗ ಇಟ್ ವಾಸ್ ಅ ಲೆಸನ್ ಟು ಮೀ, ಹೋಗಿ ಆನಂದಿಸ್ತಾ ಇದ್ದೆ ನಾನು. ನೋಡುದು ಎಷ್ಟು ಫಾಸ್ಟ್ ಹೋಗ್ತಾ ಇರ್ತದೆ, ಆದ್ರೂ ಅದು ಒಂದ್ ಕಡೆ ಇದೆ ಅಂತಾನೆ. ಈಗ ಪೂರ ಜಲರಾಶಿ ರೆಫರೆನ್ಸ್ಗೆ ಬೇರೆ ಏನು ಪಾಯಿಂಟೇ ಇಲ್ಲ ನಿಮಗೆ. ಬೇರೆ ಪಾಯಿಂಟ್ ರೆಫರೆನ್ಸ್ಗೆ ಒಂದು ಕೋಲು, ಒಂದು ಪರ್ವತನೋ, ಒಂದು ಗುಡ್ಡಾನೋ, ಒಂದು ಏನದ್ದು ದಿನ್ನೇನೋ ಅಥವಾ ಇನ್ನೊಂದು ಹಡಗೋ ರೆಫರೆನ್ಸ್ಗೆ ಇತ್ತು ಅಂತಂದ್ರೆ ನಾವು ನೋಡಿದ ಆ ದೂರದ ಹಡಗ ಅದು ಹೋಗ್ತಾ ಇದೆ ಅಂತ ಅನ್ಬೋದಾಗಿತ್ತು. ರೆಫರೆನ್ಸ್ಗೆ ಏನೂ ಇಲ್ಲ, ಎಂಜಾಯ್. ಏನ್ ಎಂಜಾಯ್, ನನಗೆ ಗೊತ್ತದ ಅದು ಹೋಗ್ತಾ ಇದೆ ಅಂತೇಳಿ. ಆದ್ರೆ ಎಂಜಾಯ್ ಏನು, ಅದು ಹೋಗ್ತಾ ಇದ್ರು ಕೂಡ ನಿಂತಂತೆ ಕಾಣ್ತಾ ಇದೆ. ಇದು ಈಶ್ವರ, ಇದೆ ಮಾಯ. ಇವ್ರ ಒಂದ್ಸಲ ಬಿಜಾಪುರ ಕರ್ಕೊಂಡು ಹೋಗಿದ್ರು ಮೊಹಮ್ಮದ್ ಈ ಸ್ವಾಮೀಜಿ ಕರ್ಕೊಂಡು ಹೋಗಿ ಏನ್ ಮಾಡಿದ್ರು, ಬಿಜಾಪುರಕ್ಕೆ ಹೆಂಗ್ ಹೋಗ್ತೀರಿ ನೀವು, ಇಲ್ಲಿಂದ ಗದಗ ಹೋಗ್ತೀರಿ, ಗದಗಿನಿಂದ ಮತ್ತೆ ಬಿಜಾಪುರಕ್ಕೆ ಹೋಗ್ತೀರಿ. ಸೊ ಹೋಗುವಾಗ ಟ್ರೈನ್ ಕಡೆಗೆ ಮುಖ ಮಾಡಿ ನಾನು ಕೂತಿದ್ದೆ. ಅಂದ್ರೆ ಟ್ರೈನ್ ಕಡೆಗೆ ಅಂದ್ರೆ ಇಂಜಿನ್ ಕಡೆಗೆ, ಆಗಿನ ಕಾಲಕ್ಕೆಲ್ಲ ಉಗಿ ಸ್ಟೀಮ್ ಇಂಜಿನ್ ಅಲ್ಲ, ಉಗಿ ಬಂಡಿ. ಸೊ ಅದೇನು ಆ ಬೆಂಕಿ ಕಿಡಿ ಅದು ಮುಖಕ್ಕೆ ಬಡೋದು ಒಂಥರ ಆನಂದ ನಮ್ಗೆ. ಸೊ ಹಿಂಗೆ ಹಿಂಗೆ ಹಾಕೊಂಡು ಹೋಗೋ ಇಂಜಿನ್, ಇಲ್ಲಿ ಇಂಜಿನ್ನು ನಮ್ಮ ಡಬ್ಬಿಗಳು ಐದಾರು ಬಿದ್ದಿದ್ದು ಅಷ್ಟೇ ಅಷ್ಟೇ. ಈಗ 26-28 ಹೋಗ್ತೀವಿ. ಹೋದಾಗ ಈ ಸುಮಾರು ಹುಡುಕೋಟಿ ದಾಟ ಅದೇ ನಿದ್ದೆ ಗದಿಗೆ ಹೋಗಿದ್ದು ಎಚ್ಚರಿಲ್ಲ. ಆಮೇಲೆ ಏನಾಗ್ತದೆ, ಅದೇ ಇಂಜಿನ್ ಮತ್ತೆ ಹೋಗಿ ಟರ್ನ್ ಮಾಡ್ಕೊಂಡು ಬಂದು ಇದು ಅಟ್ಯಾಚ್ ಆಗ್ತದೆ. ಅಟ್ಯಾಚ್ ಆಗಿ ಹಿಂಗ್ ಹೋಗ್ತದೆ. ನನಗೆ ಎಚ್ಚರ ಎಚ್ಚರ ಅಂತ ಹೇಳೋದು. ಬಿಜಾಪುರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ, ಮತ್ ವಾಪಸ್ ಹುಬ್ಳಿ ಕರ್ಕೊಂಡು ಹೋಗಿ ಹೇಳ್ತೀವಿ. ಇಲ್ಲರಿ ಇವರು ಇಲ್ಲಪ್ಪ ಹುಬ್ಳಿ ಅಲ್ಲ, ಬಿಜಾಪುರಕ್ಕೆ ಹೋಗೋದು ನೋಡಿ ಈಗ ಬಾಗಲ್ಪುರ ಬರ್ತದೆ. ಇಲ್ಲ ನಾ ಹಿಂಗ್ ಹೋಗಿದ್ದೆ, ಈಗ ಹಿಂಗ್ ಹೋಗ್ತೇನೆ. ಅದ್ರ ಅರ್ಥ ಏನ, ವಾಪಸ್ ಹುಬ್ಳಿಗೆ. ಆ ಭಾಷೆಗಳು ಹೇಗಿರ್ತವೆ, ತಲೆಯಲ್ಲಿ ಹೇಗೆ ಮೂಡ್ತಾವ ಚಿತ್ರಗಳು. ಅವ್ರು ಇಲ್ಲಿ ದೊಡ್ಡವರು, ಇಲ್ಲಿ ಅನೇಕ ಸಂಗತಿಗಳು ಇತ್ತ ನಮ್ಮ ಜೀವನ ನಡೀತಾವೆ. ಅದಕ್ಕೆ ಹೇಳ್ತಾರೆ ಆಭಾಸ ಮಾತ್ರವಾಗಿ ನಾವು ಗುರುತಿಸ್ತೀವಿ. ವ್ಯಾಪಾರೀವ ಆತ್ಮನನ್ನ ದೇಹ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳ ಮೂಲಕವಾಗಿ ನೋಡಿ ಏನು ಆತ್ಮ ಇಷ್ಟು ಕೆಲಸ ಮಾಡ್ತಾ ಇದೆ. ಆತ್ಮ ಅಂದ್ರೆ ನಾನು ನಾನು ಇಷ್ಟು ಕೆಲಸ ಮಾಡಿದೆ, ನಾನು ಹೋಗಲೆ, ನಾನು ಬಂದೆ, ನಾನು ಕೊಟ್ಟೆ, ನಾನು ತಗೊಂಡೆ. ಅರೆ ಕುಚ್ ಬಿ ನೈಕಿಯಾ, ಏನು ಮಾಡಿಲ್ಲ ನೀನು. ಜೋ ಹೋ ರಹಾ ಹೈ ವೋ ಹೋ ರಹಾ ಹೈ ಬಸ್ ಆಪ್ಸೆ ಕ್ಯಾ ಹುವಾ ಹೈ, ನಿನ್ನದು ಏನಾಗಿದೆ ಹೇಳು. ಬಟ್ ಅವಿವೇಕಿನ ತಿಳುವಳಿಕೆ ಇಲ್ಲದೆ ಇದ್ದವರು ವ್ಯಾಪಾರಿ ಇವ ಹೇಗಪ್ಪ ಅಂದ್ರೆ ಅಪ್ರೇಷು ಶಶಿ ಯಥಾ ಶಶಿ ಅಭ್ರೇಷು ಧಾವತ್ಸು ದೃಶ್ಯತೆ. ಶಶಿ ಅಂದ್ರೆ ಯಾರು, ಶಶಿ ಅಂದ್ರೆ ಶಶಿ ಅಂದ್ರೆ ಚಂದ್ರ. ಮೋಡಗಳ ಮಧ್ಯದಲ್ಲಿ ಚಂದ್ರನು ಓಡಿದಂತೆ ಕಾಣುವುದಿಲ್ಲವೇ. ಚಂದ್ರ ನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಕದಂದನೇ ಚಂದ ಮಕ್ಕಳು ಹಂಗೆ ಮಾತಾಡಿದ್ರು, ದೊಡ್ಡವ್ರು ಹಂಗೆ ಮಾತಾಡಿದ್ರೆ ಅವ್ರು ದೊಡ್ಡವ್ರು ಹಾಗೆ ಇಲ್ಲ ಅಂತರ್ಥ. ಇಲ್ಲ ನೋಡು ಹೇಗೆ ಮೋಡಗಳು ಚಲಿಸಿದರೆ ಚಂದ್ರನು ಚಲಿಸಿದಂತೆ ಅಂತ ಹೇಗೆ ಅವಿವೇಕಿಗಳು ಬಾಲಬುದ್ಧಿಯವರು ಮಂದಬುದ್ಧಿಯವರು ಅನ್ಕೊಳ್ತಾರೋ ಹಾಗೆಯೇ ಈ ಇಂದ್ರಿಯಗಳು ವಿಕಾರಗಳಾಗ್ತಾ ಇದ್ರೆ, ಇಂದ್ರಿಯಗಳು ಕಾರ್ಯಗಳು ತೊಡಗಿದ್ದಾದ್ರೆ, ಇಂದ್ರಿಯಗಳು ಕೆಲಸವನ್ನು ತೊಡಗಿದ್ದಾದ್ರೆ ಆರೋಪ ಯಾರ ಮೇಲೆ ಹೋಗ್ತದೆ? ಆತ್ಮ ಮೇಲೆ ಆರೋಪ ಹೋಗ್ತದೆ. ಪಾಪ ಆತ್ಮ ಕೋರ್ಟಿಗೆ ಹೋಗುದಿಲ್ಲ, ಹಿಂದೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ. ಎಲ್ಲ ಹಾಗೆ ಹೋಗ್ತದೆ. ಪಾಪ ಪುಣ್ಯ ಧರ್ಮ ಅಧರ್ಮ ಒಳ್ಳೆಯದು ಕೆಟ್ಟದು ಜಾತಿ ಕುಲ ಗೋತ್ರ ಹಕ್ಕ ಅದು ಯಾರಿಗೂ ಕೋರ್ಟ್ ಯಾರು ಇರ್ತಾರೆ ಕೋರ್ಟ್ ಹೋಗುದು ನೋಡೋದು ಹಾಕಿಬಿಡೋದು ನಾಲ್ಕೂರು. ಶಶಿ ಧಾವನ್ಯವ ಯಥಾ ಶಶಿ ಚಂದ್ರನು ಅಭ್ರೇಶು ತಾವತ್ಸು ಮೋಡಗಳು ಓಡ್ತಾ ಇದ್ದಾಗ ಈ ಶಶಿನೇ ಓಡಿದಂತೆ ಚಂದ್ರನೇ ಓಡಿದಂತೆ ಧಾವನ್ ಇವ ಅಂತೆ ಯಾಸ್ದೋ ಓಡಿಲ್ಲ ಏನಿಲ್ಲ ಹಾಗೆ ಆತ್ಮನಿಗೇನನ್ನು ಮಾಡಿಲ್ಲ. ಆತ್ಮ ಚೈತನ್ಯ ಮಾಶ್ರಿತ್ಯ ದೇಹೇಂದ್ರಿಯ ಮನೋಧಿಯ ಸ್ವಕ್ರಿಯಾರ್ಥೇಷು ವರ್ತಂತೆ ಸೂರ್ಯಾಲೋಕಂ ಯಥಾ ಜನಾಃ ಆತ್ಮಚೈತನ್ಯಮಾಶ್ರಿತ್ಯ ದೇಹೇಂದ್ರಿಯ ಮನೋಧಿಯಃ ಸ್ವಕ್ರಿಯಾರ್ಥೇಷು ವರ್ತಂತೆ ಸೂರ್ಯಲೋಕಂ ಯಥಾ ತಥಾ.